ಇವುಗಳೆಲ್ಲವನ್ನು ಇವತ್ತು ರೈತನಿಗೆ ಟ್ರ್ಯಾಕ್ಟರ್ ಬಹಳ ಅನುಕೂಲಕರವಾಗಿ ಕೆಲಸವನ್ನು ಮಾಡ್ತಾ ಇದೆ. ಇದನ್ನ 1890 ಹ್ಯಾರಿಸ್ ಎಂಬುವರು ಅಮೆರಿಕದಲ್ಲಿ ಆವಿಷ್ಕಾರ ಮಾಡಿದ್ದಾರೆ. ಸೊ ಇಂದು ನಮ್ಮ ಭಾರತದಲ್ಲಿ ಟ್ರ್ಯಾಕ್ಟರ್ನ ನಾವು ರಫ್ತು ಮಾಡುವ ಮಟ್ಟಕ್ಕೆ ಹೋಗಿದ್ದೇವೆ. ನಾವು ಇದನ್ನ ಥೈಲ್ಯಾಂಡ್, ಪಾಕಿಸ್ತಾನ, ಬರ್ಮಾ ಹಾಗೂ ನೇಪಾಳ ಮತ್ತು ಶ್ರೀಲಂಕಾ ಈ ದೇಶಗಳಿಗೆ ನಾವು ಟ್ರ್ಯಾಕ್ಟರ್ಗಳನ್ನು ರಫ್ತು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಟ್ರ್ಯಾಕ್ಟರನ್ನು ಕೊಂಡುಕೊಳ್ತಾರೆ, ಅವರ ಅವಶ್ಯಕತೆಗೆ ಅನುಗುಣವಾಗಿ ಅವರು ಟ್ರ್ಯಾಕ್ಟರನ್ನು ಕೊಂಡುಕೊಳ್ಬೇಕಾಗತ್ತೆ. ಹೌದು. ಈ ಅವರು ಟ್ರ್ಯಾಕ್ಟರ್ ಕೊಂಡುಕೊಳ್ಳುವಾಗ ಏನೇನು ಅಂಶಗಳ ಕಡೆಗೆ ಒತ್ತು ಕೊಡಬೇಕಾಗತ್ತೆ ಅಂತೀರ? ಅವರು ಟ್ರ್ಯಾಕ್ಟರ್ ಕೊಂಡುಕೊಳ್ಳಬೇಕಾದ್ರೆ ಫಸ್ಟು ಅದರ ಅಶ್ವಶಕ್ತಿಯನ್ನು ನಾವು ಮೊದಲು ನೋಡಬೇಕಾಗುತ್ತೆ. HP ಅದನ್ನು HP ಅಂತ ಕರಿತೀವಿ. ಮತ್ತು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಕೊಡಬೇಕು. ಉದಾಹರಣೆಗೆ ಟ್ರ್ಯಾಕ್ಟರ್ಗಳು ಸುಮಾರು 30 HP ಇಂದ ಪ್ರಾರಂಭವಾಗುತ್ತೆ. 45 HP 60 HP ವರೆಗೂ ಟ್ರ್ಯಾಕ್ಟರ್ಗಳಿವೆ. ಆದರೆ ಅವರು ತಮ್ಮ ವ್ಯವಸಾಯದ ಭೂಮಿಯನ್ನು ಅನುಸರಿಸಿ ತಾವು ಅದನ್ನು ಕೊಂಡುಕೊಳ್ಬೇಕಾಗತ್ತೆ. ಮತ್ತೆ ಅವರ ಜಮೀನ ಹಿಡುವಳಿ ಸಣ್ಣದಾಗಿತ್ತು. ಸಣ್ಣದಾಗಿದ್ದರೆ ಈಗ ಒಂದು ಅಂದರೆ ಕೆಲವು ಸಣ್ಣ ಟ್ರ್ಯಾಕ್ಟರ್ಗಳು ಬರ್ತಾ ಇವೆ. ಸಣ್ಣ ಟ್ರ್ಯಾಕ್ಟರು 18 HP ಇದನ್ನು ಅವ್ರು ತಗೋಬಹುದು. ಸಣ್ಣ ಟ್ರ್ಯಾಕ್ಟರ್ಗಳು ಮಣ್ಣಿನ ವಿಧ ಅಷ್ಟೇನು ಮಣ್ಣಿನ ವಿಧಗಳು ಪ್ರಭಾವ ಬೀರೋದಿಲ್ಲ. ಆದರೆ ಹಿಡುವಳಿ ಮಟ್ಟಗಳು ಅಂದರೆ ಅವರ ಜಮೀನು ಎಷ್ಟು ವಿಸ್ತಾರವಾಗಿದೆ ಅದ್ರ ಮೇಲೆ ಏನಾದರೂ ವ್ಯತ್ಯಾಸ ಆಗುತ್ತೆ ಟ್ರ್ಯಾಕ್ಟರ್ ಕೊಂಡ್ಕೊಳ್ಳೋದು? ಹೌದು. ಟ್ರ್ಯಾಕ್ಟರ್ ಸಪೋಸ್ ಒಬ್ಬ ಮನುಷ್ಯನಿಗೆ ಒಂದು 50 ಎಕರೆ ಜಮೀನು, 50 ಎಕರೆ ಇದ್ದಾಗ ಮೀಡಿಯಂ ಟ್ರ್ಯಾಕ್ಟರ್ ಸಾಕಾಗುತ್ತೆ. ಮೀಡಿಯಂ ಟ್ರ್ಯಾಕ್ಟರ್ ಸಾಕಾಗುತ್ತೆ. ಮತ್ತೆ ಅವನಿಗೆ ಕೆಲಸ ಇಲ್ಲದ ಪಕ್ಷದಲ್ಲಿ ಅವನು ಬಾಡಿಗೆಯನ್ನು ಸಹ ಕೊಡಬಹುದು. ಬಾಡಿಗೆನಲ್ಲೂ ಅವನು ತನ್ನ ದುಡಿಮೆಯನ್ನು ಮಾಡಬಹುದು. ಅಂದ್ರೆ ಅವರ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಟ್ರ್ಯಾಕ್ಟರ್ ಪಡಿಬಹುದು, ಕೊಂಡ್ಕೋಬೇಕಾಗತ್ತೆ. ಇನ್ನ ಟ್ರ್ಯಾಕ್ಟರ್ ನ ಒಂದು ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ ಅಂತೀರ? ಟ್ರ್ಯಾಕ್ಟರ್ ನಿರ್ವಹಣೆ ಇದು ಒಂದು ಬಹಳ ಮುಖ್ಯವಾದ ಒಂದು ಅಂಶ. ಇದರಲ್ಲಿ ನಾವು ಅನೇಕ ಭಾಗಗಳನ್ನಾಗಿ ಮಾಡ್ತೀವಿ. ಅಂದರೆ ಒಂದು 10 ಗಂಟೆಗಳ ನಂತರ ನಿರ್ವಹಣೆ, ಮತ್ತು 50-60 ಗಂಟೆಗಳ ನಿರ್ವಹಣೆ, ಮತ್ತು ಹಾಗೂ 100-120 ಗಂಟೆ, 500-500 ಗಂಟೆಗಳ ನಂತರ ನಿರ್ವಹಣೆ, ಮತ್ತು 1,000 ಗಂಟೆಗಳ ನಿರ್ವಹಣೆ. ಇದು ನಾವು ಅನುಸರಿಸಬೇಕಾದ ಕ್ರಮಗಳು. ಈಗ ಎಷ್ಟೆಷ್ಟು ಗಂಟೆಗಳ ನಂತರ ಏನೇನು ನಿರ್ವಹಣೆ ಮಾಡಬೇಕು ಅಂತ ತಾವು ಸ್ವಲ್ಪ ತಿಳಿಸ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಹೌದೌದು. ಈಗ ಪ್ರಾರಂಭದಲ್ಲಿ 10 ಗಂಟೆ ನಂತರ ನಿರ್ವಹಣೆ ಅಂದ್ರೆ ಒಂದಿನದ ಕೆಲಸ ಮುಗಿದ ಮೇಲೆ, ಅಂದ್ರೆ 10 ಗಂಟೆ. ಹೌದೌದು. ಒಂದಿನದ ಕೆಲಸ ಮುಗಿದ ನಂತರ ಇದನ್ನ ಟ್ರ್ಯಾಕ್ಟರ್ ಅನ್ನ ಸ್ವಚ್ಛವಾಗಿ ಮಾಡಬೇಕು. ಫಸ್ಟ್ ಸ್ವಚ್ಛಗೊಳಿಸಬೇಕು, ಮತ್ತು ಎಣ್ಣೆಯ ಮಟ್ಟವನ್ನ ಲೂಬ್ರಿಕೇಟಿಂಗ್ ಆಯಿಲ್ ಇದರ ಎಣ್ಣೆ ಮಟ್ಟವನ್ನು ಪರೀಕ್ಷಿಸಿ ಅದನ್ನು ಸರಿಯಾದ ಕ್ರಮದಲ್ಲಿ ತುಂಬಬೇಕು. ಅಂದರೆ ನಿರ್ದಿಷ್ಟವಾದ ಎಣ್ಣೆಯನ್ನೇ ಬಳಸಬೇಕಾಗತ್ತೆ. ಮತ್ತು ಗಾಳಿ ಜರಡಿ ಅಂದರೆ ಏರ್ ಕ್ಲೀನರ್ ಅಂತ ಕರಿತೀವಿ. ಆ ಜರಡಿಯಲ್ಲಿರ್ತಕ್ಕಂಥ ಒಂದು ಹೊರ ತೆಗೆದು ಅದನ್ನು ಕಲ್ಮಶ ಮತ್ತು ಎಲ್ಲವನ್ನು ಬೇರ್ಪಡಿಸಬೇಕಾಗತ್ತೆ. ಅದನ್ನು ಸ್ವಚ್ಛ ಮಾಡಬೇಕಾಗತ್ತೆ. ನಂತರ ಮತ್ತೆ ಈ ಪಂಪು ವ್ಯವಸ್ಥೆ ಏನಿದೆ ಟ್ರ್ಯಾಕ್ಟರ್ನಲ್ಲಿ, ರೇಡಿಯೇಟರ್ ಅನ್ನು ತೆಗೆದು ಅದರ ನೀರನ್ನ ಫ್ಲಶ್ ಮಾಡಿ ಬೇರೆ ಮೆದುವಾದ ನೀರನ್ನ ಹಾಕಬೇಕಾಗುತ್ತೆ. ಮತ್ತೆ ಗಾಳಿಯ ಒತ್ತಡವನ್ನ ಮುಂದಿನ ಚಕ್ರಗಳಲ್ಲಿ ಗಾಳಿಯ ಒತ್ತಡ ಸರಿಯಾಗಿದೆ ಎಂದು ಸಹ ನಾವು ಪರೀಕ್ಷಿಸಬೇಕಾಗತ್ತೆ. ಮತ್ತೆ ಗ್ರೀಸ್ ಎಣ್ಣೆಯನ್ನ ನಿರ್ದಿಷ್ಟ ಭಾಗಗಳಿಗೆ ನಾವು ಹಾಕಬೇಕಾಗತ್ತೆ. ಇದು ಬಹಳ ಮುಖ್ಯ. ಗ್ರೀಸ್ ಎಣ್ಣೆ ಅಂದರೆ ಈ ಲೂಬ್ರಿಕೇಟಿಂಗ್ ಆಯಿಲ್, ಜಾರು ಎಣ್ಣೆ ಅಥವಾ ಅದು ಬಹಳ ಮುಖ್ಯ. ಇದನ್ನ ರೊಟೇಟಿಂಗ್ ಪಾರ್ಟ್ಸ್ ಮತ್ತೆ ಸ್ಲೈಡಿಂಗ್ ಪಾರ್ಟ್ಸ್ ನಾವು ಎಲ್ಲಾ ಭಾಗಗಳಿಗೂ ಹಾಕಬೇಕಾಗುತ್ತೆ. ಘರ್ಷಣೆಯನ್ನು ತಡೆಯುತ್ತೆ, ಸವೆತವನ್ನ ತಡೆಯುತ್ತೆ, ಸೌಂಡ್ ಅನ್ನ ಕಡಿಮೆ ಮಾಡುತ್ತೆ, ಮತ್ತೆ ಸುಲಲಿತವಾಗಿ ಕೆಲಸ ಮಾಡೋಕೆ ಅನುಕೂಲವಾಗುತ್ತೆ. ಮತ್ತು ಇದು ಮಣ್ಣು, ಕಸ, ಕಡ್ಡಿ ಇವೆಲ್ಲವನ್ನು ಕಡಿಮೆ ಮಾಡುತ್ತೆ. ಮತ್ತೆ ಬ್ಯಾಟರಿಯಲ್ಲಿ ನೀರಿನ ಮಟ್ಟವನ್ನು ನಾವು ಪರೀಕ್ಷೆ ಮಾಡಬೇಕಾಗತ್ತೆ. ಪರೀಕ್ಷೆ ಮಾಡಿ ಅದನ್ನ ಶುದ್ಧವಾದ ನೀರನ್ನ ತುಂಬಬೇಕಾಗತ್ತೆ. ಮತ್ತು ಎಣ್ಣೆಯ ಒತ್ತಡ ಏನಿದೆ, ಪ್ರೆಷರ್ ಗಾಜ್ ಅಂತ ಕರಿತೀವಿ, ಅದು ಸರಿಯಾಗಿ ತೋರಿಸ್ತಿದೆಯಾ ಅನ್ನೋದನ್ನ ನಾವು ಚೆಕ್ ಮಾಡಿ ಅದನ್ನ ಸರಿಪಡಿಸಬೇಕಾಗತ್ತೆ. ಸಪೋಸ್ ತೋರಿಸ್ತಾ ಇಲ್ಲ ಅಂದ್ರೆ ಅದನ್ನ ನಾವು ಪುನಃ ಸರಿಪಡಿಸಬೇಕು. ಮತ್ತು ಡೈನಮೋ ಇದು ಬಹಳ ಮುಖ್ಯವಾದ ಒಂದು ಭಾಗ. ಇದು ವಿದ್ಯುತ್ ಶಕ್ತಿ ಸರಿಯಾಗಿ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತಿದೆಯಾ ಅಂತ ನಾವು ಅದನ್ನ ತಿಳ್ಕೊಬೇಕಾಗತ್ತೆ. ಇಷ್ಟು ಈ 10 ಗಂಟೆಗಳ ನಂತರ ಮಾತ್ರ ಮಾಡುವ ನಿರ್ವಹಣೆ. ಇಷ್ಟು ಅಂಶಗಳನ್ನ ನಾವು ನೋಡಬೇಕಾಗುತ್ತೆ. ಇದು ಪ್ರತಿದಿನ ಇದನ್ನ ನಾವು ನೋಡಬೇಕು. ಕೆಲಸ ಮುಗಿದ ಮೇಲೆ ಇದನ್ನ ನಾವು ನೋಡಲೇಬೇಕು. ಈಗ 50 ಗಂಟೆಗಳು ಅಂದ್ರೆ ಒಂದು ವಾರದ ಒಂದು ನಿರ್ವಹಣೆ ಅಂತ ಇಟ್ಕೋಬಹುದು. ಏನೇನು ಮಾಡಬಹುದು ಅಂತ ಈಗ ನಾವು ತಿಳಿಸತಕ್ಕಂತ ಎಲ್ಲಾ ಒಂದು ನಿರ್ವಹಣೆಯನ್ನು ಮಾಡಬೇಕು, ಅದು ಮುಖ್ಯ. ನಂತರ ಇದು ಬಿಟ್ಟು ಜರಡಿಗಳನ್ನ ನಾವು ಪುನಃ ಶೋಧಿಸಬೇಕಾಗತ್ತೆ. ಜರಡಿಗಳು ಆಯಿಲ್ ಫಿಲ್ಟರ್ ಆಗಿರ್ಬೋದು, ಫ್ಯೂಯಲ್ ಫಿಲ್ಟರ್ ಆಗಿರ್ಬೋದು, ಗಾಳಿ ಫಿಲ್ಟರ್, ಈ ಮೂರು ಬಹಳ ಮುಖ್ಯವಾಗಿ ಅದನ್ನ ಶೋಧಿಸಿ ಸ್ವಚ್ಛಗೊಳಿಸಬೇಕಾಗತ್ತೆ. ಮತ್ತೆ ಕ್ಲಚ್ ಪ್ಲೇಟ್ ನಲ್ಲಿ ಕ್ಲಿಯರೆನ್ಸ್, ಒಂದು ನಿರ್ದಿಷ್ಟವಾದ ಕ್ಲಿಯರೆನ್ಸ್ ಇರುತ್ತೆ, ಅದನ್ನ ಪುನಃ ಒಂದು ನಿರ್ದಿಷ್ಟವಾದ ಕ್ಲಿಯರೆನ್ಸ್ಗೆ ನಾವು ಒಳಪಡಿಸಬೇಕಾಗತ್ತೆ, ಹೊಂದಿಸಬೇಕಾಗತ್ತೆ. ಕಡಿಮೆನೂ ಆಗಬಾರದು. ಮತ್ತು ಬ್ರೇಕ್ಗಳು, ಬ್ರೇಕ್ಗಳು ಲೈನಿಂಗ್ಸ್ ಅನ್ನ ಸರಿಯಾಗಿದೆಯೇ ಅಂತ ಚೆಕ್ ಮಾಡಿಸ್ಬೇಕಾಗತ್ತೆ. ಬ್ರೇಕ್ ಬಹಳ ಮುಖ್ಯವಾದ ಒಂದು ಅಂಶ, ಇದರಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ. ಇಷ್ಟು ನಾವು 50 ಗಂಟೆಗಳ ನಂತರ ಮಾಡಬೇಕಾದ ಒಂದು ನಿರ್ವಹಣೆ. ಮುಂದೆ ತಾವು ತಿಳಿಸಿದ್ದು 100 ರಿಂದ 120 ಗಂಟೆ. ಎಸ್ ಎಸ್ ಎಸ್. ಅಲ್ಲಿ ಏನ್ ಮಾಡ್ಬೇಕಾಗತ್ತೆ? ಈಗ ನಾವು ಏನ್ ಮಾಡಿದೀವಿ ಮೊದಲೇ ಹೇಳದ್ನಲ್ಲ, ಅದೆಲ್ಲ ನಿರ್ವಹಣೆ ಮಾಡಬೇಕು. ಅಂದ್ರೆ 10 ಗಂಟೆ ಮತ್ತು 50 ಗಂಟೆ 50 ಗಂಟೆ ಮತ್ತು 50 ಗಂಟೆಯಲ್ಲಿ ಮಾಡಿದಂತಹ ಎಲ್ಲಾ ಕ್ರಮಗಳನ್ನು ಅನುಸರಿಸಿ, ಅದ್ರ ಜೊತೆಗೆ ಇಲ್ಲಿ ಎಲ್ಲಾ ವಿದ್ಯುಚ್ಛಕ್ತಿಯ ಟರ್ಮಿನಲ್ ಗಳನ್ನ ತೆಗೆದು ಹಾಕಿ, ದಟ್ ಈಸ್ ಬ್ಯಾಟರಿ ಇಗ್ನಿಷನ್ ಸಿಸ್ಟಮ್, ಅದನ್ನ ಚೆಕ್ ಮಾಡಬೇಕಾಗತ್ತೆ. ಕಿತ್ತು ಹಾಕಿ ಅದರ ಮೇಲೆ ನಾವು ಗ್ರೀಸ್ ಅನ್ನ ಹಾಕ್ಬೇಕಾಗತ್ತೆ. ಯಾಕೆ ಅದು ತುಕ್ಕು ಹಿಡಿಯದಂತೆ ಮಾಡಬೇಕಾದ ಒಂದು ಕ್ರಮ. ತುಕ್ಕು ಹಿಡಿದರೆ ಅದರ ಬಾಳಿಕೆ ಬಹಳ ಕಡಿಮೆ ಆಗುತ್ತೆ, ಮತ್ತೆ ವಿದ್ಯುಚ್ಛಕ್ತಿ ಉತ್ಪಾದನೆ ಆಗದೆ ಇರಬಹುದು. ಸೊ ಹಾಗಾಗಿ ಗ್ರೀಸ್ ಅನ್ನು ಸವರಿ ನಾವು ಪುನಃ ಸ್ವಸ್ಥಾನಕ್ಕೆ ಆ ಟರ್ಮಿನಲ್ಸ್ ಅನ್ನು ಜೋಡಿಸಬೇಕು. ಮತ್ತು ನೀರಿನ ಪಂಪ್ನಲ್ಲಿ ನೀರು ಏನಾದರೂ ಸೋರು ಹೋಗ್ತಾ ಇದೆಯಾ ಅದನ್ನ ನಾವು ಪರೀಕ್ಷಿಸಿ ಅದನ್ನ ಸರಿ ಮಾಡಬೇಕು. ಮತ್ತು ಡೈನಮೋವನ್ನು ನಿರ್ದಿಷ್ಟಪಡಿಸಿದ ಎಣ್ಣೆಯಿಂದ ನಾವು ಲೂಬ್ರಿಕೇಟ್ ಅನ್ನ ಮಾಡಬೇಕು. ಡೈನಮೋವನ್ನು ನಿರ್ದಿಷ್ಟಪಡಿಸಿದ ಎಣ್ಣೆಯಿಂದ ನಾವು ಲೂಬ್ರಿಕೇಟ್ ಮಾಡಬೇಕಾಗತ್ತೆ. ಇಷ್ಟು ನಾವು ಮಾಡಬೇಕಂತ ಕ್ರಮಗಳು. ಇದು 100 ರಿಂದ 120 ಗಂಟೆಗಳ ನಂತರ. ಇನ್ನ 200 ರಿಂದ 250 ಗಂಟೆಗಳ ನಂತರ ಕೆಲವೊಂದು ಕ್ರಮ ಅನುಸರಿಸಬೇಕು ಅಂತ ಹೇಳಿದ್ರಿ, ಅವು ಯಾವ್ಯಾವ? ಇದು ಈಗ ನಾವು ಹೇಳದಂತ ಮೊದಲು ಮತ್ತು ಎರಡನೇ ಗಂಟೆಗಳಲ್ಲಿ ನಾವು ಹೇಳದಂತ ಎಲ್ಲಾ ಕ್ರಮಗಳನ್ನು ಅನುಸರಿಸಿ ನಂತರ ನಾವು ಈ ಕೆಲವು ಅಂಶಗಳನ್ನ ಗಮನಿಸಬೇಕಾಗತ್ತೆ. ಎಣ್ಣೆ ಪಾತ್ರೆಯಲ್ಲಿ ಇರ್ತಕ್ಕಂತ ಲೂಬ್ರಿಕೇಟಿಂಗ್ ಆಯಿಲ್ ಅನ್ನ ಹೊರಗೆ ಹೋಗಲು ಬಿಡಬೇಕಾಗತ್ತೆ. ಲೂಬ್ರಿಕೇಟಿಂಗ್ ಆಯಿಲ್ ಕೆಳಗಡೆ ಇರುತ್ತೆ ಎಣ್ಣೆ ಪಾತ್ರೆ, ಅದನ್ನ ಫುಲ್ ನಾವು ಖಾಲಿ ಮಾಡಬೇಕಾಗತ್ತೆ. ಖಾಲಿ ಮಾಡಿ ಹೊಸ ಎಣ್ಣೆಯನ್ನ ನಾವು ಹಾಕಬೇಕಾಗತ್ತೆ. 200 ಗಂಟೆಗಳ ನಂತರ ಹೊಸ ಎಣ್ಣೆಯನ್ನ ಪಾತ್ರೆಯಲ್ಲಿ ತುಂಬಿ ಅದು ನಿರ್ದಿಷ್ಟ ಮಟ್ಟದಲ್ಲಿ ತಲುಪಿದೆಯಾ ಅಂತ ಪರೀಕ್ಷೆ ಮಾಡಬೇಕಾಗತ್ತೆ. ಒಂದು ಲೆವೆಲ್ ಇರುತ್ತೆ, ಅದರಲ್ಲಿ ಇಂಡಿಕೇಟರ್ ಇರ್ತದೆ, ಆ ನಿರ್ದಿಷ್ಟವಾದ ಮಟ್ಟವರೆಗೆ ನಾವು ಎಣ್ಣೆಯನ್ನ ತುಂಬಬೇಕು. ಮತ್ತು ತೆಗೆದಂತ ಎಣ್ಣೆ ಏನ್ ಮಾಡಬೇಕು ಅಂತೀರಿ? ತೆಗೆದಂತ ಎಣ್ಣೆ ಅದು ವೇಸ್ಟ್ ಏನೇ ಅದು ಏನಕ್ಕೂ ಅಂತ, ಅದು ಲೂಬ್ರಿಕೇಟಿಂಗ್ ಆಯಿಲ್ ಅದೇನಾಗುತ್ತೆ ಯೂಸ್ ಮಾಡಿದ ನಂತರ ಅದು ಇಟ್ಸ್ ಬಿಕಮ್ಸ್ ಎ ವೇಸ್ಟ್. ಅದನ್ನ ಸರಿಯಾಗಿ ವಿಲೇವಾರಿ ಮಾಡಬೇಕು ನಾವು. ಅದು ವಿಲೇವಾರಿ ಹೊರಗಡೆ ಹಾಕ್ಬೇಕು, ವಾಯುಮಾಲಿನ್ಯ ಆಗದಂಗೆ ನಾವು ವಿಲೇವಾರಿ ಮಾಡಬೇಕು. ಸರಿ. ಮತ್ತು ಬಾಲ್ ಜಾಯಿಂಟ್ಸ್ ಗಳಿರ್ತವೆ, ಬಾಲ್ ಜಾಯಿಂಟ್ಸ್ ಅಂದ್ರೆ ಈ ಉದಾಹರಣೆ ಹಿಂದ್ಗಡೆ ನಾವು ಇಂಪ್ಲಿಮೆಂಟ್ ಹಾಕೊಳ್ಳುವಾಗ ಬಾಲ್ ಜಾಯಿಂಟ್ಸ್ ನೆಲ್ಲ ನಾವು ಗ್ರೀಸ್ ಮಾಡಬೇಕಾಗತ್ತೆ, ಲೂಬ್ರಿಕೇಟಿಂಗ್ ಮಾಡಬೇಕು. ಗ್ರೀಸ್ ಮಾಡಿ ಅಂದ್ರೆ ಲೂಬ್ರಿಕೇಟಿಂಗ್, ಸ್ಪ್ರೇ ಗನ್ ಇಂದ ನಾವು ಲೂಬ್ರಿಕೇಟ್ ಮಾಡಬೇಕಾಗತ್ತೆ. ಮತ್ತೆ ಮುಂದಿನ ಚಕ್ರಗಳ ಕ್ಲಿಯರೆನ್ಸ್ ಸರಿಯಾಗಿದೆಯೇ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ಮುಂದಿನ ಚಕ್ರಗಳು ಕ್ಲಿಯರೆನ್ಸ್ ಸರಿಯಾಗಿದೆಯಲ್ಲ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ಇದು ಮುಖ್ಯವಾಗಿ 200 ರಿಂದ 250 ಗಂಟೆಗಳ ನಂತರ ನಿರ್ವಹಣೆ. ಇನ್ನು 480 ರಿಂದ 500 ಗಂಟೆಗಳ ನಂತರ ಕೂಡ ನಿರ್ವಹಣೆ ಮಾಡಬೇಕು, ಮತ್ತೊಂದು ವಿಧದ ನಿರ್ವಹಣೆ ಮಾಡಬೇಕಾಗುತ್ತೆ. ಇಲ್ಲಿ ಏನೇನು ಮಾಡಬೇಕಾಗ? ಈಗ ಇದುವರೆಗೆ ನಾನು ಹೇಳತಕ್ಕಂತ ಎಲ್ಲಾ ನಿರ್ವಹಣೆಗಳನ್ನು ನಿರ್ವಹಿಸಿ ಅದರ ಜೊತೆಗೆ ಈ ಕೆಲವು ನಿರ್ವಹಣೆಗಳನ್ನ ಮಾಡಬೇಕಾಗುತ್ತೆ. ಒಂದು ರೇಡಿಯೇಟರ್ ತುಕ್ಕು ಹೋಗುವಂತಹ ದ್ರಾವಣವನ್ನ ಹಾಕಿ, ತುಕ್ಕು ಏನಾದ್ರು ಹಿಡಿದಿದ್ರೆ ಮಿಶ್ರವನ್ನು ಹಾಕಿ ಪಂಪ್ ಮಾಡುವ ವ್ಯವಸ್ಥೆಯನ್ನ ಫ್ಲಶ್ ಮಾಡಬೇಕಾಗುತ್ತೆ. ಅಂದ್ರೆ ಏನಾದ್ರೂ ತುಕ್ಕು ಹಿಡಿದಿದ್ದಲ್ಲಿ ಅದು ಎಲ್ಲ ಹೊರಟು ಹೋಗುತ್ತೆ. ನಂತರ ಹೊಸ ಮೆದು ನೀರನ್ನ ನಾವು ಒಳಗಡೆ ಹಾಕಬೇಕಾಗುತ್ತೆ. ಮೆದು ನೀರು, ಸಾಫ್ಟ್ ವಾಟರ್ ವಿ ಶುಡ್ ಯೂಸ್. ಮತ್ತೆ ಸಾಧ್ಯವಿದ್ದಲ್ಲಿ ಮುಂದಿನ ಚಕ್ರಗಳನ್ನ ಬದಲಾಯಿಸಬೇಕಾಗುತ್ತೆ. ಕಾರಣ ಇದು ನಾನು 500 ಗಂಟೆಗಳ ನಂತರ ನಾವು ತೆಗೆದುಕೊಳ್ಳಬೇಕಾದ ಕ್ರಮಗಳು. ಮತ್ತು ಇಂಧನ ಪಾತ್ರೆಯನ್ನ ಫ್ಲಶ್ ಮಾಡಿ ಸ್ವಚ್ಛ ಮಾಡಿ ಶುದ್ಧೀಕರಿಸಬೇಕಾಗುತ್ತೆ 500 ಗಂಟೆಗಳ ನಂತರ. ಇಂಧನ ಪಾತ್ರೆ ಮತ್ತೆ ಡೈನಮೋ ಮತ್ತು ಸ್ಟಾರ್ಟರ್ಗಳನ್ನು ಶುದ್ಧಿಪಡಿಸಬೇಕು. ಡೈನಮೋ ಮತ್ತು ಸ್ಟಾರ್ಟರ್ಗಳು ಮತ್ತು ಇಂಜೆಕ್ಟರ್ಗಳನ್ನು ಪರೀಕ್ಷಿಸಿ, ಇಂಜೆಕ್ಟರ್ಗಳನ್ನು ಪರೀಕ್ಷಿಸಿ ನಾವು ಅದನ್ನ ಸರಿಪಡಿಸಬೇಕಾಗುತ್ತೆ. ಇಷ್ಟೆಲ್ಲ ಕ್ರಮಗಳನ್ನು ನಾವು 500 ಗಂಟೆಗಳ ನಂತರ ನಿರ್ವಹಣೆ ಮಾಡಬೇಕು. ಈ ಒಂದು ಹಂತದಲ್ಲಿ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಇನ್ನು ಕಡೆಯದಾಗಿ 1,000 ಗಂಟೆಗಳ ನಂತರ ನಿರ್ವಹಣೆ, ಅದು ಒಂದಿದೆ, ಅದು ಕಡೆ ಕೊನೆಯದು. ಒಂದು ಟ್ರ್ಯಾಕ್ಟರ್ನ ಆಯಸ್ಸು 1,000 ಗಂಟೆಗಳು ಅಂತ ನಿರ್ಧರಿಸಲಾಗಿದೆ. 1,000 ಗಂಟೆಗಳ ನಂತರ ಅವ್ರು ಕೆಲಸ ಮಾಡುತ್ತೆ. ಬಟ್ ಜನರಲಿ ವಿ ಆರ್ ಟೇಕಿಂಗ್ 1,000 ಅವರ್ಸ್. 1,000 ಅವರ್ಸ್, 1,000 ಅವರ್ಸ್ ಅಂದ್ರೆ 1,000 ಗಂಟೆಗಳು. 1,000 ಗಂಟೆಗಳು. ಅಲ್ಲಿ ಏನೇನು ಮಾಡಬೇಕಾಗುತ್ತೆ? ಇಲ್ಲಿ ಇದುವರೆಗೆ ಹೇಳಕಂತ ಎಲ್ಲಾ ಕ್ರಮಗಳನ್ನು ಅನುಸರಿಸಿ ಅದರ ಜೊತೆಗೆ ನಾವು ಇನ್ನು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಉದಾಹರಣೆಗೆ ಗೇರ್ ಬಾಕ್ಸ್ನಲ್ಲಿ, ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಮತ್ತು ಶಕ್ತಿ ಹಾದು ಹೋಗುತ್ತ ಪಥದಲ್ಲಿ ಎಣ್ಣೆಯು ಸರಿಯಾಗಿದೆಯೇ ಅಂತ ನಾವು ಪರೀಕ್ಷಿಸಬೇಕಾಗುತ್ತೆ. ಲೂಬ್ರಿಕೇಟಿಂಗ್ ಆಯಿಲ್ ಸರಿಯಾಗಿದ್ದ ಪಕ್ಷದಲ್ಲಿ ನಾವು ಒಂದು ಕರೆಕ್ಟಾದ ಒಂದು ಲೆವೆಲ್ಗೆ ನಾವು ಎಣ್ಣೆಯನ್ನು ಹಾಕಬೇಕಾಗುತ್ತೆ, ಸರಿಯಾದ ಮಟ್ಟಕ್ಕೆ ಮಟ್ಟಕ್ಕೆ ಆಗ ಟ್ರ್ಯಾಕ್ಟರ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಬ್ರೇಕ್ ಲೈನಿಂಗ್ಗಳನ್ನು ಶುದ್ಧಿ ಮಾಡಬೇಕಾಗುತ್ತೆ ಮತ್ತೆ ಅದನ್ನು ಸರಿಪಡಿಸಬೇಕಾಗುತ್ತೆ. ಅದು ಇದಲ್ಲದೆ ಇಂಧನದ ಒತ್ತಡವನ್ನು ಪರೀಕ್ಷಿಸಿ, ಅದು ಬಹಳ ಮುಖ್ಯ. ಈ ಇಗ್ನಿಷನ್ ಆಗಬೇಕಾದ್ರೆ ಇಂಧನದ ಒತ್ತಡ ಬಹಳ ಮುಖ್ಯ, ಬಿಕಾಸ್ ಇದು ಡೀಸೆಲ್ ಇಂಜಿನ್. ಸೊ ಅದು ಸರಿಯಾಗಿ ಇಲ್ಲದಿದ್ದ ಪಕ್ಷದಲ್ಲಿ ಅದನ್ನ ರಿಪೇರಿಗೆ ಕೊಟ್ಟು ಸರಿ ಮಾಡಬೇಕು. ಇದು ಮುಖ್ಯವಾಗಿ 1,000 ಗಂಟೆಗಳ ನಂತರ ಮಾಡಬೇಕಾದ ಕ್ರಮಗಳು. ಇಷ್ಟು ನಿರ್ವಹಣೆಯ ಕ್ರಮಗಳು. ಈಗ ಮುಖ್ಯವಾಗಿ ನಾವು ಈ ಟ್ರ್ಯಾಕ್ಟರ್ ಅನ್ನ ಬಳಸುವಾಗ ಅನುಸರಿಸಬೇಕಾದಂತ ಮುನ್ನೆಚ್ಚರಿಕೆ ಕ್ರಮಗಳು ಯಾವ್ಯಾವು ಅಂತ ಈಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಒಂದು ತಂಪು ಮಾಡುವ ವ್ಯವಸ್ಥೆ, ಇದು ಬಹಳ ಮುಖ್ಯ. ರೇಡಿಯೇಟರ್ನಲ್ಲಿ ನೀರು ಸರಿಯಾಗಿದೆಯೇ ಎಂದು ಪರೀಕ್ಷಿಸಿ ಇಂಜಿನ್ ಅನ್ನು ನಡೆಸಬೇಕು. ರೇಡಿಯೇಟರ್ ಬಹಳ ಮುಖ್ಯವಾದ ಒಂದು ಭಾಗ, ಅದು ಹೆಚ್ಚು ಉಷ್ಣತೆಯನ್ನು ಉಂಟು ಮಾಡಿದಾಗ ಅದನ್ನ ಕೂಲ್ ಮಾಡುತ್ತೆ ಇದು. ಆದ್ರಿಂದ ಅದನ್ನು ಪರೀಕ್ಷಿಸಿ ನಾವು ನೀರನ್ನ ಹಾಕಬೇಕು. ಇಂಜಿನ್ ತುಂಬಾ ಬಿಸಿ ಇದ್ದಲ್ಲಿ ನೀರನ್ನು ಹಾಕಬಾರದು, ಬಿಸಿ ಇದ್ದಾಗ ನೀರನ್ನ ಹಾಕಬಾರದು. ಉಷ್ಣತೆ ಕಡಿಮೆ ಇದ್ದಾಗಲ್ಲಿ ಮಾತ್ರ ನೀರನ್ನ ಹಾಕಬೇಕು. ರೇಡಿಯೇಟರ್ ಮುಚ್ಚಳವನ್ನು ಬಿಸಿ ಇದ್ದಾಗ ತೆಗೆಯಬಾರದು. ರೇಡಿಯೇಟರ್ ಮುಚ್ಚಳ ತಂಪಾದ್ಮೇಲೆ ಅದರವೈಸ್ ಅದು ಮುಖಕ್ಕೆ ಹಬೆ ಬಂದ್ಬಿಡ್ಬೋದು. ಗಾಳಿ ಯಂತ್ರದ ಬೇರಿಂಗ್ ಕೆಲಸ ಮಾಡುತ್ತಿರುವಾಗ, ಗಾಳಿ ಯಂತ್ರ ಕೆಲಸ ಮಾಡುತ್ತಿರುವಾಗ ಬೇರಿಂಗ್ ಲೂಬ್ರಿಕೇಟ್ ಮಾಡಬಾರದು, ಎಲ್ಲ ನಿಂತಾಗಲೇ ಮಾಡಬೇಕು. ಇದು ತಂಪು ಮಾಡುವ ವ್ಯವಸ್ಥೆ. ಇನ್ನು ಲೂಬ್ರಿಕೇಶನ್ ವ್ಯವಸ್ಥೆ, ಇದು ಟ್ರ್ಯಾಕ್ಟರ್ನಲ್ಲಿ ಅತಿ ಮುಖ್ಯವಾದ ಒಂದು ವ್ಯವಸ್ಥೆ. ಯಾಕೆಂದರೆ ಸಂಸ್ಥೆ ಯಾವ ನಿರ್ದಿಷ್ಟಪಡಿಸಿದ ಒಂದು ಎಣ್ಣೆಯನ್ನೇ ನಾವು ಬಳಸಬೇಕಾಗುತ್ತೆ. ಅವರು ಶಿಫಾರಸು ಮಾಡಿರ್ತಕ್ಕಂತ ಎಣ್ಣೆಯನ್ನೇ ಬಳಸಬೇಕು. ಇಂಜಿನ್ ಕೆಲಸ ಮಾಡುವ ಸಮಯದಲ್ಲಿ ಎಣ್ಣೆಯನ್ನು ಖಾಲಿ ಮಾಡಬೇಕು ಮತ್ತು ಇಂಜಿನ್ ಕೆಲಸ ಮಾಡುವ ಸಮಯದಲ್ಲಿ ಎಣ್ಣೆಯ ಮಟ್ಟವನ್ನು ಪರೀಕ್ಷಿಸಬಾರದು, ಆವಾಗ ಪರೀಕ್ಷಿಸಬಾರದು. ಎಲ್ಲ ಖಾಲಿ ಆದ ಮೇಲೆ ನಂತರ ನಾವು ಪರೀಕ್ಷಿಸ ಮಾಡಬೇಕು. ಮತ್ತು ಲೋಹದ ಜರಡಿಯನ್ನು ಡೀಸೆಲ್ ಹಾಗೂ ಬ್ರಷ್ನಿಂದಲೇ ನಾವು ಅದನ್ನು ಸ್ವಚ್ಛ ಮಾಡಬೇಕು. ಡೀಸೆಲ್ ನೀರು ಬಳಸಬಾರದು, ಡೀಸೆಲ್ ಹಾಕಿ ನಂತರ ನಾವು ಬಳಸಬೇಕಾಗತ್ತೆ. ಇದು ಲೂಬ್ರಿಕೇಶನ್ ವ್ಯವಸ್ಥೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳು. ನೆಕ್ಸ್ಟ್ ಗಾಳಿ ಶೋಧಿಸುವ ವ್ಯವಸ್ಥೆ, ದಟ್ ಈಸ್ ಪ್ಯೂರ್ ಏರ್ ಇಸ್ ನೀಡೆಡ್ ಫಾರ್ ಕಂಬಷನ್ ಆಫ್ ದಿ ಫ್ಯೂಯಲ್. ಅಂದ್ರೆ ಇಂಧನದ ಉರಿಯೋದಕ್ಕೆ ಒಳ್ಳೆ ಗಾಳಿ ಅವಶ್ಯಕ, ಶುದ್ಧವಾದ ಗಾಳಿ. ಇಂಜಿನ್ ಕೆಲಸ ಮಾಡುವಾಗ ಎಣ್ಣೆ ಮುಚ್ಚಳವನ್ನು ತೆಗೆಯಬಾರದು, ನಿರ್ದಿಷ್ಟಪಡಿಸಿದ ಎಣ್ಣೆಯನ್ನೇ ಹಾಕಬೇಕು. ಇದು ಆಯಿಲ್ ಫಿಲ್ಟರ್ ಅಂತ ಕರೀತೀವಿ ನಾವು, ಆಯಿಲ್ ಫಿಲ್ಟರ್ ಎಣ್ಣೆ ಶೋಧಕ ಎಣ್ಣೆ ಹಾಕ್ತೀವಿ, ದಟ್ ಈಸ್ ಕಾಲ್ಡ್ ಆಯಿಲ್ ಬಾತ್ ಫಿಲ್ಟರ್. ಎಣ್ಣೆ ಕೆಳಗಡೆ ಇರ್ತದೆ, ಸೊ ಅದು ಕಸಕಡ್ಡಿಗಳನ್ನು ಅದು ತಡೆಯುತ್ತೆ. ಗಾಳಿ ಶೋಧಿಸುವ ಜರಡಿಯನ್ನು ಕಂಪ್ರೆಸ್ಡ್ ಗಾಳಿಯಿಂದಲೇ ಅದನ್ನ ಶೋಧಿಸಬೇಕಾಗುತ್ತೆ, ಸ್ವಚ್ಛಪಡಿಸಬೇಕಾಗುತ್ತೆ. ಗಾಳಿ ಹೊಡೆದೇ ಇದು ಮಾಡಬೇಕು. ಇದು ಗಾಳಿ ಶೋಧಿಸುವ ವ್ಯವಸ್ಥೆ, ದಟ್ ಈಸ್ ಏರ್ ಕ್ಲೀನಿಂಗ್ ಸಿಸ್ಟಮ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಂಧನ ವ್ಯವಸ್ಥೆ, ಫ್ಯೂಯಲ್ ಸಪ್ಲೈ ಸಿಸ್ಟಮ್. ಇದರಲ್ಲಿ ಶುದ್ಧೀಕರಿಸಿದ ಇಂಧನವನ್ನೇ ಬಳಸಬೇಕು. ಇಂಧನ ಜರಡಿಯನ್ನ ಸರಿಯಾದ ಕ್ರಮದಲ್ಲೇ ಇಡಬೇಕು, ಅದಕ್ಕೆ ಒಂದು ಪೊಸಿಷನ್ ಅಲ್ಲಿ ನಾವು ಇರಿಸಬೇಕಾಗತ್ತೆ. ನೆಕ್ಸ್ಟ್ ಚಕ್ರ ಮತ್ತು ಶಕ್ತಿಯ ವ್ಯವಸ್ಥೆ, ಕ್ಲಚ್ ಪೆಡಲ್ ಮೇಲೆ ಕಾಲು ಹಾಕಿ ಇಂಜಿನ್ ಅನ್ನು ಓಡಿಸಬಾರದು, ಜಸ್ಟ್ ಮೇಲ್ಗಡೆ ಮಾತ್ರ ಇಟ್ಟಿರ್ಬೇಕಷ್ಟೇ, ಅದುಂಬಾರದು. ಶಕ್ತಿ ಜಾಸ್ತಿ ವ್ಯಯ ಆಗುತ್ತೆ, ನಮಗೆ ಸರಿಯಾಗಿ ಇಂಧನ ದಕ್ಷತೆ ಸಿಗಲ್ಲ. ಇಂಜಿನ್ ಅನ್ನು ಹೆಚ್ಚು ಲೋಡ್ ನಲ್ಲಿ ಓಡಿಸಬಾರದು, ಎಷ್ಟು ಬೇಕೋ ಅಷ್ಟೇ ಲೋಡ್, ಎಷ್ಟು ಲೋಡು ಬೇಕಾಗುತ್ತೆ ಅಷ್ಟನಲ್ಲೇ ಓಡಿಸಬೇಕಾಗತ್ತೆ. ಕ್ಲಚ್ ಅನ್ನು ನಿಧಾನವಾಗಿ ಹಾಕಬೇಕು, ಫಾಸ್ಟ್ ಆಗಿ ಹಾಕಬಾರದು. ಕ್ಲಚ್ ಅನ್ನು ಮತ್ತು ಟೈರ್ನಲ್ಲಿ ಒತ್ತಡ ಸರಿಯಾಗಿದೆಯೇ ಎಂದು ಪರೀಕ್ಷಿಸಬೇಕು. ಟೈರ್ನಲ್ಲಿ ಒತ್ತಡ ಕರೆಕ್ಟ್ ಆಗಿದೆಯಾ ಎಂದು ಪರೀಕ್ಷಿಸಿ ನಂತರ ಅದನ್ನು ತುಂಬಬೇಕಾಗುತ್ತೆ. ನೆಕ್ಸ್ಟ್ ಹೈಡ್ರಾಲಿಕ್ ವ್ಯವಸ್ಥೆ. ಹೈಡ್ರಾಲಿಕ್ ವ್ಯವಸ್ಥೆ ಇದನ್ನು ಬಳಸಬೇಕಂದ್ರೆ ನಾವು ಉಪಕರಣವನ್ನು ಹಾಕಿದಾಗ ಈ ಇದು ಬಹಳ ಮುಖ್ಯವಾದ ಒಂದು ವ್ಯವಸ್ಥೆ. ಭಾರವನ್ನು ಎತ್ತಬೇಕಾದ್ರೆ ನೀವು ಹೈಡ್ರಾಲಿಕ್ ವ್ಯವಸ್ಥೆಯೇ ಮುಖ್ಯ. ಉಪಕರಣಗಳು ಅತಿ ಹೆಚ್ಚು ತೂಕವಾಗಿರುತ್ತವೆ. ಉದಾಹರಣೆಗೆ ಒಂದು ಎಂಬಿ ಪ್ಲೋ 250 kg ಇರ್ತದೆ. ಅದನ್ನು ಎತ್ತಬೇಕಾದ್ರೆ ಹೈಡ್ರಾಲಿಕ್ ವ್ಯವಸ್ಥೆ ಬಹಳ ಮುಖ್ಯ. ನಿರ್ದಿಷ್ಟಪಡಿಸಿದ ಎಣ್ಣೆಯನ್ನೇ ಬಳಸಬೇಕಾಗತ್ತೆ ಮತ್ತು ಎಣ್ಣೆಯ ಮಟ್ಟ ಸರಿಯಾಗಿದೆಯೇ ಎಂದು ಪರೀಕ್ಷಿಸಿ ಮಟ್ಟವನ್ನು ಕಾಯ್ದುಕೊಳ್ಬೇಕಾಗತ್ತೆ ಈ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ. ಮತ್ತು ನೆಕ್ಸ್ಟ್ ವಿದ್ಯುಚ್ಛಕ್ತಿ ವ್ಯವಸ್ಥೆ. ಇದರಲ್ಲಿ ಬ್ಯಾಟರಿಯಲ್ಲಿ ದ್ರಾವಣವನ್ನು ನಾವು ಮುಟ್ಟಬಾರದು ಮತ್ತು ಬ್ಯಾಟರಿಯಲ್ಲಿ ಟರ್ಮಿನಲ್ಗಳು ತುಕ್ಕು ಹಿಡಿದಂತೆ ನೋಡಿಕೊಳ್ಬೇಕು ಮತ್ತು ಡೈನಮೋ ಕೆಲಸ ಮಾಡದಿದ್ದಲ್ಲಿ ಗಾಡಿಯನ್ನು ಓಡಿಸಬಾರದು. ಯಾಕೆಂದ್ರೆ ವಿದ್ಯುಚ್ಛಕ್ತಿ ಬೇಕಾಗುತ್ತೆ. ಜೊತೆಗೆ ದೀಪನೂ ಇರಬೇಕು. ದೀಪನೂ ಇರಬೇಕು ಕತ್ಲೊತ್ತಿನಲ್ಲಿ ಓಡಿಸುವಾಗ. ಮತ್ತು ವೈರಿಂಗ್ ತುದಿಗಳನ್ನು ಮುಟ್ಟಬಾರದು. ವೈರಿಂಗ್ ತುದಿಗಳನ್ನು ಮುಟ್ಟಬಾರದು, ಶಾಕ್ ಆಗುವ ಸಾಧ್ಯತೆ ಇರುತ್ತೆ. ಹೌದೌದು. ಇಷ್ಟು ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಬೇಕು. ಇನ್ನು ಒಂದ್ಸರಿ ಟ್ರ್ಯಾಕ್ಟರ್ನ ಕೊಂಡ್ಕೊಂಡ ಮೇಲೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ರಕ್ಷಿತ ವ್ಯವಸ್ಥೆಯಲ್ಲಿ ಇಟ್ಕೋಬೇಕಾಗುತ್ತೆ. ಟ್ರ್ಯಾಕ್ಟರ್ನ ಹೇಗೆ ಸಂರಕ್ಷಿಸಬೇಕಾಗತ್ತೆ ಅಂತ. ಹೌದೌದು. ಟ್ರ್ಯಾಕ್ಟರನ್ನ ಒಣ ಮತ್ತು ಸುರಕ್ಷತೆಯ ಸ್ಥಳದಲ್ಲಿ ನಾವು ನಿಲ್ಲಿಸಬೇಕಾಗುತ್ತೆ. ನೆರಳಿನಲ್ಲಿ ಮತ್ತು ನೆರಳು ಮತ್ತು ಒಣ ಒಂದು ವಾತಾವರಣದಲ್ಲಿ ನಿಲ್ಲಿಸಬೇಕು. ಟ್ರ್ಯಾಕ್ಟರ್ನ ಚೆನ್ನಾಗಿ ಫಸ್ಟ್ ಕ್ಲೀನ್ ಮಾಡಬೇಕು, ಸ್ವಚ್ಛಗೊಳಿಸಬೇಕು, ಒರೆಸ್ತಾ ಇರಬೇಕು, ಒರೆಸ್ಬೇಕು. ನೆಕ್ಸ್ಟ್ ಟ್ರ್ಯಾಕ್ಟರ್ನ ಅಚ್ಚುಗಳಲ್ಲಿ ಎಣ್ಣೆಯನ್ನು ಹಾಕಬೇಕು. ಅಚ್ಚುಗಳು ಒಂದು ಬರುತ್ತಲ್ಲ, ಅದರಲ್ಲಿ ಎಣ್ಣೆಯನ್ನು ಹಾಕಬೇಕು. ಹಳೆಯ ಲೂಬ್ರಿಕೇಟಿಂಗ್ ಎಣ್ಣೆಯನ್ನು ಹರಿದು ಹೋಗುವಂತೆ ಮಾಡಿ ಹೊಸ ಎಣ್ಣೆಯನ್ನು ಹಾಕಬೇಕಾಗತ್ತೆ. ಬ್ಯಾಟರಿಯನ್ನು ತೆಗೆದು ಒಂದು ಸುರಕ್ಷಿತ ಸ್ಥಳದಲ್ಲಿ ನಾವು ಇಡಬೇಕು ಮತ್ತು ತಂಪು ಮಾಡುವ ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸಬೇಕು. ಹಾಗೂ ಚಕ್ರದ ಅಚ್ಚುಗಳಿಗೆ ಕಬ್ಬಿಣದ ದಿಂಡನ್ನು ಜೋಡಿಸಿ ಚಕ್ರಗಳು ಭೂಮಿಯನ್ನು ಸೋಕದಂತೆ ನಾವು ಇಡಬೇಕಾಗತ್ತೆ. ಇದರಿಂದ ಚಕ್ರಗಳು ಸವಿಯದನ್ನ ನಾವು ತಪ್ಪಿಸಬಹುದು. ಇವು ಮುಖ್ಯವಾಗಿ ಟ್ರ್ಯಾಕ್ಟರ್ನ ಸಂರಕ್ಷಣೆಗಳು ಅಂತೀರಿ ಬಗೆಗಳು. ಇನ್ನು ಈ ಟ್ರ್ಯಾಕ್ಟರ್ನ ಹೊಂದಿರುವಂಥ ರೈತರು ಯಾವ್ಯಾವ ಬಿಡ್ಭಾಗಗಳನ್ನು ಅವರು ಸಂಗ್ರಹಿಸಿ ಇಟ್ಕೊಂಡಿರಬೇಕಾಗತ್ತೆ ಅಂತೀರಿ? ಇದು ಬಹಳ ಮುಖ್ಯವಾದ ಒಂದು ಅಂಶ. ರೈತರುಗಳಿಗೆ ಸಾಮಾನ್ಯವಾಗಿ ಯಾವ ವಸ್ತುಗಳನ್ನು ಇಟ್ಕೊಂಡಿರೋದಿಲ್ಲ. ಯಾವಾಗ ಅದರ ತೊಂದರೆ ಬಂದಾಗ ಅವರು ಹುಡುಕಾಡ್ತಾರೆ. ಅದರನ್ನು ತಪ್ಪಿಸಬೇಕಾದ್ರೆ ಇದು ಬಹಳ ಮುಖ್ಯ. ರೈತ ಸದಾಕಾಲದಲ್ಲಿ ಬಿಡಿಭಾಗಗಳನ್ನು ಇಟ್ಕೊಂಡಿರ್ಬೇಕು. ಉದಾಹರಣೆಗೆ ಎಂಜಿನ್ನು ಮತ್ತು ಇತರ ಭಾಗಗಳಿಗೆ ಬೇಕಾಗುವ ಎಲ್ಲ ತರಹದ ಗ್ಯಾಸ್ಕೆಟ್ಗಳು ರಬ್ಬರ್ ಗ್ಯಾಸ್ಕೆಟ್ಗಳು, ಇಂಧನ ಹಾಗೂ ಲೂಬ್ರಿಕೇಷನ್ ಎಣ್ಣೆಯ ಶುದ್ಧೀಕರಣದ ಜರಡಿಗಳು, ಫಿಲ್ಟರ್ಸ್, ಆಯಿಲ್ ಫಿಲ್ಟರ್ಸು, ಫ್ಯೂಯಲ್ ಫಿಲ್ಟರ್ಸು ಎಲ್ಲವನ್ನು ಇಟ್ಕೊಳ್ಬೇಕು. ನೆಕ್ಸ್ಟು ನಟ್ಟುಗಳು, ಬೋಲ್ಟ್ಗಳು, ಬೇರಿಂಗ್ಗಳು, ವಾಷರ್ಗಳು, ಕಾಟರ್ ಪಿನ್ಗಳು. ನೆಕ್ಸ್ಟು ರೇಡಿಯೇಟರ್ ಫ್ಯಾನಿನ ಬೆಲ್ಟ್ಗಳು, ನೀರ್ಗೊಳವೆಗಳು ಮತ್ತು ಕ್ಲ್ಯಾಂಪ್ಗಳು. ವಿದ್ಯುಚ್ಛಕ್ತಿ ಸಾಧನಗಳಿಗೆ ಬೇಕಾಗುವ ತಂತಿಗಳು, ಕೇಬಲ್ಗಳು, ಬಲ್ಬುಗಳು, ಹೋಲ್ಡರ್ಗಳು ಮತ್ತು ಇನ್ಸುಲೇಷನ್ ಟೇಪ್ಗಳು. ಸಾಧ್ಯವಿದ್ದಲ್ಲಿ ಒಂದು ಜೊತೆ ಹೊಸ ಟೈರು ಟ್ಯೂಬ್ಗಳು ಮತ್ತು ವಾಲ್ ಟ್ಯೂಬ್ಗಳನ್ನು ಸಂಗ್ರಹಿಸಿ ಇಟ್ಟುಕೊಂಡಿರಬೇಕು ಮತ್ತು ಶುದ್ಧೀಕರಿಸಿದ ನೀರು ಯಾವಾಗಲೂ ಜೊತೆಯಲ್ಲೇ ಇರಬೇಕು. ಇವು ಮುಖ್ಯವಾಗಿ ರೈತರು ಇಟ್ಕೊಂಡ್ರು ಬಿಡಿಭಾಗಗಳು. ಹೌದು. ಇನ್ನು ಈ ಬಿಡಿಭಾಗಗಳನ್ನು ಕೊಳ್ಳುವಾಗ ನಮ್ಮ ರೈತರು ಅನುಸರಿಸಬೇಕಾದಂಥ ಕ್ರಮಗಳು ಯಾವ್ಯಾವು ಅಂತ? ಇದು ಬಹಳ ಮುಖ್ಯವಾದ ಒಂದು ಅಂಶ. ಟ್ರ್ಯಾಕ್ಟರ್ ಎಂಜಿನಿನ ಮಾದರಿ ಮತ್ತು ಅದರ ಅನುಕ್ರಮ ಸಂಖ್ಯೆ ಇವುಗಳನ್ನು ಯಾವಾಗಲೂ ಇಟ್ಕೊಂಡಿರಬೇಕು. ಬಿಡಿ ಭಾಗವನ್ನು ಗುರುತಿಸುವ ಸಂಖ್ಯೆ ಮತ್ತು ವರ್ಣನೆ, ಈ ಸಂಖ್ಯೆ ಮತ್ತು ವರ್ಣನೆ ಇದ್ದಲ್ಲಿ ತಕ್ಷಣ ಅವರಿಗೆ ಆ ಬಿಡಿ ಭಾಗಗಳು ಸಿಗುತ್ತವೆ. ಮತ್ತು ಎಷ್ಟು ಬೇಕಾಗುತ್ತೆ, ಯಾವ ಬಿಡಿ ಭಾಗ ಎಷ್ಟು ಅಮೌಂಟ್, ಅದು ಬಹಳ ಮುಖ್ಯ. ಮತ್ತು ಹೇಗೆ ಅದನ್ನು ನಾವು ಪಡ್ಕೋಬಹುದು, ರವಾನಿಸುವಿಕೆ, ಈ ವಿವರಗಳನ್ನು ಅವನು ತನ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ, ರೈತನು ಇಟ್ಕೊಳ್ಬೇಕಾಗುತ್ತೆ. ಇನ್ನು ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಏನೇನು ಅಂದ್ರೆ? ಇದು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಸುಮಾರು ಜನ ಈ ಟ್ರ್ಯಾಕ್ಟರ್ ಓಡಿಸುವ ಒಂದು ಸಂದರ್ಭದಲ್ಲಿ ಅಪಘಾತಗಳಾಗ್ತಾ ಇದ್ದಾವೆ, ಕೆಲವರು ಸಾವನ್ನು ಅಪ್ಪಿದ್ದಾರೆ. ಸೊ ಇದನ್ನೆಲ್ಲ ನಿಲ್ಲಿಸಬೇಕಾದ್ರೆ ಈ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಯಾವಾಗಲೂ ನಾವು ಟ್ರ್ಯಾಕ್ಟರ್ನ ಬಹಳ ಎಚ್ಚರಿಕೆಯಿಂದ ಓಡಿಸಬೇಕಾಗತ್ತೆ. ಟ್ರ್ಯಾಕ್ಟರ್ನ ತಿರುಗಿಸಬೇಕಾದ್ರೆ ವೇಗವನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಬ್ರೇಕ್ ಸಹಾಯದಿಂದ ತಿರುಗಿಸಬೇಕು. ತಿರುವುಗಳಲ್ಲಿ ಬಹಳ ವೇಗ ಕಡಿಮೆ ಆಗಬೇಕು. ಅದರ ಇಲ್ಲದಿದ್ದರೆ ಟ್ರ್ಯಾಕ್ಟರ್ ಮಗಚಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಟ್ರ್ಯಾಕ್ಟರ್ ಡ್ರೈವರ್ ಆಸನದ ಅಕ್ಕಪಕ್ಕಗಳಲ್ಲಿ ಎಂಜಿನ್ನಿನ ಯಾವುದೇ ಭಾಗದಲ್ಲಿ ಬೇರೆ ಯಾರನ್ನು ಕುಂಡರಿಸಬಾರದು. ನಿಜ, ನಾವು ನೋಡ್ತಾ ಇರ್ತೀವಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ಅದು ಅವನಿಗೆ ಇದನ್ನ ತೊಂದರೆ ಆಗುತ್ತೆ, ಮುಂದಿನ ಒಂದು ಕಾನ್ಸಂಟ್ರೇಷನ್ ಕಳೆದುಕೊಂಡು ಅವನ ಅಪಘಾತ ಕೀಡು ಮಾಡಬಹುದು. ಟ್ರ್ಯಾಕ್ಟರ್ ಅನ್ನು ಹಳ್ಳ ದಿಣ್ಣೆಗಳಲ್ಲಿ ನಡೆಸುತ್ತಿರುವಾಗ ತಿರುಗಿ ಬೀಳದಂತೆ ಒಂದು ಸಮತೋಲನವನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಭಾರವನ್ನ ನಾವು ಇಟ್ಟು ಮೈಂಟೈನ್ ಮಾಡಬೇಕಾಗತ್ತೆ, ಯಾಕೆಂದ್ರೆ ಅವ್ನು ಸಮತಟ್ಟಾಗಿದ್ದಾಗ ಅದು ಜಾರೋದು ಕಡಿಮೆ ಆಗುತ್ತೆ. ಟ್ರ್ಯಾಕ್ಟರ್ ಅನ್ನ ಇಳಿಜಾರು ಪ್ರದೇಶಗಳಲ್ಲಿ ನಡೆಸಬೇಕಾದ್ರೆ ಆ ಟ್ರ್ಯಾಕ್ಟರ್ಗೆ ಗೇರ್ ಹಾಕಿಕೊಂಡು ಓಡಿಸ್ಬೇಕಾಗುತ್ತೆ, ಯಾಕೆ ಗೇರ್ ಹಾಕಿದಾಗ ಅದರ ಬೇಗ ಕಡಿಮೆ ಆಗುತ್ತೆ. ಇದು ಬಹಳ ಮುಖ್ಯವಾದ ಅಂಶ. ಟ್ರ್ಯಾಕ್ಟರ್ ಅನ್ನ ನಿಲ್ಲಿಸುವಾಗ ಬ್ರೇಕ್ ಅನ್ನಾಗಲಿ ಅಥವಾ ಹ್ಯಾಂಡ್ ಬ್ರೇಕ್ ಅನ್ನಾಗಲಿ ನಾವು ಉಪಯೋಗಿಸಬೇಕಾಗುತ್ತೆ. ಜಮೀನಿನಲ್ಲಿ ಕೆಲಸ ಮಾಡುವಾಗ ಟ್ರ್ಯಾಕ್ಟರ್ಗೆ ಓಡಿರುವ ಸಾಗುವಳಿ ಉಪಕರಣಗಳನ್ನು ಒಂದು ನಿಯಮ ಅನುಗುಣವಾಗಿ ನಾವು ಜೋಡಿಸಬೇಕಾಗತ್ತೆ. ಏನ್ ನಿಯಮ ಇರುತ್ತೆ ಅದರಲ್ಲಿ? ಹಂತ ಹಂತ ಇರುತ್ತೆ. ಹಿಂದ್ಗಡೆ ಮೂರು ಲಿಂಕ್ಗಳಿರ್ತವೆ, ಅಪ್ಪರ್ ಲಿಂಕ್, ಲೋಯರ್ ಲಿಂಕ್ಸ್ ಅಂತ. ಅಪ್ಪರ್ ಲಿಂಕ್ ಒಂದೇ ಇರುತ್ತೆ, ಲೋಯರ್ ಲಿಂಕ್ಸ್ ಎರಡು ಇರುತ್ತೆ. ಉಪಕರಣಗಳು ಸಹ ಅದೇ ರೀತಿ ಡಿಸೈನ್ ಮಾಡಿರುತ್ತಾರೆ. ಅಪ್ಪರ್ ಲಿಂಕ್ ವಿ ಹ್ಯಾವ್ ಟು ಕನೆಕ್ಟ್ ಟು ದಿ ಟಾಪ್ ಲಿಂಕ್, ದೆನ್ ಟೂ ಲೋಯರ್ ಲಿಂಕ್ಸ್ ವುಡ್ ಬಿ ಕನೆಕ್ಟ್ ಟು ದಿ ಕೆಳಗಡೆ ಉಪಕರಣದ ಕೆಳಗಡೆ ಇರತಕ್ಕಂತ ಕೊಂಡಿಗಳಿಗೆ ನಾವು ಸಿಗಿಸ್ಬೇಕಾಗತ್ತೆ. ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡುವ ಮೊದಲು ಗೇರ್ ಲಿವರ್ ಗಳನ್ನು ತಟಸ್ಥವಾಗಿ ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಇಟ್ಟಿರಬೇಕು, ಮತ್ತು ಗೇರ್ ಅನ್ನ ಬದಲಿಸಬೇಕಾದ್ರೆ ಕ್ಲಚ್ ಒತ್ತಿ ಟ್ರ್ಯಾಕ್ಟರ್ ಅನ್ನು ನಿಲ್ಲಿಸಿ ನಂತರ ಗೇರ್ ಬದಲಾವಣೆ ಮಾಡಬೇಕು. ಇದು ಬಹಳ ಮುಖ್ಯವಾದ ಅಂಶ. ಮುಖ್ಯವಾಗಿ ಇವನ್ನ ಅಪಘಾತಗಳನ್ನು ತಪ್ಪಿಸೋದು ಮತ್ತು ಚಲಿಸೋದು ಎರಡಕ್ಕೂ ಅನ್ವಯಿಸುವಾಗತ್ತೆ ಅಂತ. ಹೌದೌದು. ಇನ್ನು ಚಲಿಸ್ತಾ ಇರುವಾಗ ಏನಾದರೂ ಸುರಕ್ಷಣಾ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಹೌದೌದು, ಇದು ಇದು ಬಹಳ ಮುಖ್ಯ. ಇದು ಅನೇಕ ಅಪಘಾತಗಳನ್ನು ನಾವು ತಪ್ಪಿಸಬಹುದು. ಇದರಲ್ಲಿ ಬ್ಯಾಟರಿ ಚಾರ್ಜ್ ಆಗುತ್ತಿದೆಯೇ ಇಲ್ಲವೆಂಬುದನ್ನು ಪರೀಕ್ಷಿಸಿ ನಾವು ಕಾರಣ ನೋಡಿ ಸರಿ ಮಾಡಬೇಕಾಗತ್ತೆ. ಅದರ್ವೈಸ್ ಏನಾಗುತ್ತೆ ಅಂದರೆ ಟ್ರ್ಯಾಕ್ಟರ್ ನಿಂತು ಬಿಡುತ್ತೆ, ಮತ್ತು ಎಣ್ಣೆಯ ಒತ್ತಡವನ್ನು ಇಂಜಿನ್ ಇಂಡಿಕೇಟರ್ ತೋರಿಸ್ತಾ ಇದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸಬೇಕಾಗತ್ತೆ. ಮತ್ತು ಉಷ್ಣವಾಹಕ ಟೆಂಪರೇಚರ್ ಎಷ್ಟು, ಉಷ್ಣವಾಹಕ ಸರಿಯಾಗಿ ಉಷ್ಣತೆಯನ್ನು ತೋರಿಸ್ತಾ ಇದೆಯಾ, ಕೆಲಸ ಮಾಡ್ತಾ ಇದೆಯಾ, ಅದನ್ನು ಸಹ ನಾವು ಪರೀಕ್ಷಿಸಬೇಕಾಗತ್ತೆ. ಟ್ರ್ಯಾಕ್ಟರ್ ಚಲನೆಯಲ್ಲಿದ್ದಾಗ ಗೇರನ್ನ ಬದಲಾಯಿಸಬಾರದು. ನಾನು ಮೊದಲೇ ಹೇಳಿದಾಗೆ ಕ್ಲಚ್ ಅನ್ನ ಹೊತ್ತಿ ನಿಂತ ನಂತರ ನಾವು ಗೇರನ್ನ ಬದಲಾಯಿಸಬೇಕು. ಟ್ರ್ಯಾಕ್ಟರ್ಗೆ ಉಪಕರಣವನ್ನು ಜೋಡಿಸಬೇಕಾದ್ರೆ ಎಂ ಬಿ ಪ್ಲೋ ಆಗ್ಬೋದು, ಕಲ್ಟಿವೇಟರ್ ಆಗ್ಬೋದು, ಈಗ ಉಪಕರಣ ಮತ್ತು ಟ್ರ್ಯಾಕ್ಟರ್ ಮಧ್ಯೆ ಯಾರು ನಿಂತುಕೊಳ್ಳಬಾರದು. ಮತ್ತು ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಅನ್ನು ಓಡಿಸಬೇಕಾದ್ರೆ ಎರಡೂ ಬ್ರೇಕ್ಗಳು ಸರಿಯಾಗಿದೆಯಾ, ಮುಂದಿನ ಚಕ್ರದ್ದು ಮತ್ತು ಹಿಂದಿನ ಚಕ್ರದ್ದು, ಬ್ರೇಕ್ಗಳು ಮೊದಲೇ ಪರೀಕ್ಷಿಸಬೇಕು, ಇಲ್ಲದಿದ್ದರೆ ಅಪಘಾತಗಳಾಗುವ ಸಂಭವ ಹೆಚ್ಚು. ಇಳಿಜಾರಿನಲ್ಲಿ ಓಡಿಸುವಾಗ ಟ್ರ್ಯಾಕ್ಟರ್ ನಾನು ಮೊದಲೇ ಹೇಳಿದಂತೆ ಗೇರ್ನಲ್ಲಿ ನಾವು ಇಡಬೇಕು, ಗೇರ್ನಲ್ಲಿ ಇಟ್ಕೊಂಡು ಒಂದು ಹಿಡಿತ ಸಿಗುತ್ತೆ ಮತ್ತು ಅಪಘಾತಗಳು ಆಗೋದಿಲ್ಲ. ಟ್ರ್ಯಾಕ್ಟರ್ ಚಾಲನೆ ತಿರುಗಿಸುವಾಗ ವೇಗವನ್ನು ಕಡಿಮೆ ಮಾಡಿ ಬ್ರೇಕ್ ಹಾಕಬೇಕು. ಟ್ರ್ಯಾಕ್ಟರ್ ನಡೆಸುತ್ತಿರುವಾಗ ಟ್ರ್ಯಾಕ್ಟರ್ನಿಂದ ಇಳಿಬಾರದು. ಕೆಲವು ಗೊತ್ತಿಲ್ಲದೆ ಕೆಲವು ರೈತರು ಇಳಿದು ಅಪಘಾತ ಮಾಡಿಕೊಂಡಿದ್ದಾರೆ, ಇದು ಬಹಳ ತಪ್ಪು. ಟ್ರ್ಯಾಕ್ಟರ್ ಪುಲ್ಲಿ ಏನು ರಾಟೆ ತಿರುಗ್ತಿರಬೇಕಾದ್ರೆ ನಾವು ಬೆಲ್ಟ್ ಅನ್ನ ಎಳೆಯಬಾರದು, ಬದಲಾಯಿಸಬಾರದು ಮತ್ತು ಬದಲಾಯಿಸಬಾರದು. ಇಷ್ಟು ನಾವು ಸಂರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು. ಮತ್ತೆ ಇವತ್ತು ಇಂಧನನು ಕೂಡ ಬಹಳ ಬೆಲೆ ಬಾಳುವಂತಹದ್ದು, ಅಮೂಲ್ಯವಾದ ಒಂದು ಸ್ವಾಭಾವಿಕ ಸಂಪನ್ಮೂಲ, ಅದರ ರಕ್ಷಣೆ ಕಡೆಗೆ ಕೂಡ ನಮ್ಮ ರೈತರು ಗಮನ ಕೊಡಬೇಕು. ಈ ಇಂಧನ ದಕ್ಷತೆಗೆ ಏನೇನು ಅಂಶಗಳು ಗಮನಿಸಬೇಕಾಗತ್ತೆ? ಇಂಧನ ನಾವು ಉಳಿಸಬೇಕಾದ್ರೆ ಮೊದಲು ನಾವು ಈ ಲೂಬ್ರಿಕೇಟಿಂಗ್ ವ್ಯವಸ್ಥೆಯನ್ನ ಬಹಳ ಚೆನ್ನಾಗಿ ಉತ್ತಮವಾಗಿ ಇಟ್ಕೊಳ್ಬೇಕಾಗತ್ತೆ. ನಿಜ, ನಾವು ಅಂದ್ರೆ ಪ್ರತಿಯೊಂದು ಯಾವ ಯಾವ ಭಾಗಗಳಲ್ಲಿ ಲೂಬ್ರಿಕೇಶನ್ ಹಾಕಬೇಕು ಅದನ್ನ ಕರೆಕ್ಟ್ ಆಗಿ ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಮತ್ತು ನಿರ್ದಿಷ್ಟ ಕಾಲದಲ್ಲಿ ನಾವು ಹಾಕಬೇಕು. ಮತ್ತು ಇನ್ನು ತಂಪು ಮಾಡುವ ವ್ಯವಸ್ಥೆ, ರೇಡಿಯೇಟರ್ ಪರೀಕ್ಷಿಸಿ ನಾವು ನೀರನ್ನು ತುಂಬಬೇಕು, ಅದು ಎಂಜಿನ್ ಅನ್ನು ಯಾವಾಗಲೂ ತಂಪುವಾಗಿ ಇಟ್ಟಿರುತ್ತದೆ. ಮತ್ತು ಇದಲ್ಲದೇನೆ ಎಂಜಿನ್ ಅನ್ನು ಯಾವಾಗಲೂ ಒಂದು ಲೋಡ್ ಅನ್ನು ಹೆಚ್ಚಿಗೆ ನಾವು ಕೊಡಬಾರದು. ಈ ಎಲ್ಲ ವ್ಯವಸ್ಥೆಗಳಿಂದ ನಾವು ಇಂಧನವನ್ನ ಉಳಿಸಬಹುದಾಗಿದೆ. ಜೊತೆಗೆ ಟೈರ್ಗಳಲ್ಲಿ ಗಾಳಿ ಒತ್ತಡ ಸರಿಯಾಗಿರಬೇಕು. ಮತ್ತೆ ಕೆಲವರು ಸುಮ್ಮನೆ ಟ್ರ್ಯಾಕ್ಟರ್ ಅನ್ನ ಆನ್ ಮಾಡಿಕೊಂಡು ಮಾತಾಡ್ತಾ ನಿಂತು, ಓ ಅದು ಬಹಳ ತಪ್ಪು. ಟ್ರ್ಯಾಕ್ಟರ್ ಸುಮ್ಮನೆ ಆನ್ ಮಾಡ್ಬಿಟ್ಬಿಟ್ಬಿಡೋದು, ಸೊ ಇಂಧನ ಬಹಳ ಖರ್ಚಾಗುತ್ತೆ. ಜೊತೆಗೆ ಅನವಶ್ಯಕದ ಬಾರ್ಗಳನ್ನು ಕೂಡ ಹಾಕೊಂಡು ಓಡಾಡ್ತಾ ಇರ್ತಾರೆ, ಅದು ಬೇಕಾಗಿಲ್ಲ. ಯಾಕಂದ್ರೆ ಉಪಕರಣಗಳನ್ನ ಬಳಸ್ತಾ ಇರಲ್ಲ, ಆದ್ರೂ ಹಿಂದ್ಗಡೆ ಇದ್ದೇ ಇರುತ್ತೆ ಅದು. ಹೌದೌದು. ಮತ್ತೆ ಟ್ರೈಲರ್ ಅನ್ನು ಕೂಡ ಅವಶ್ಯಕತೆ ಬಿದ್ದ ಮಾತ್ರ ತಗೊಂಡು ಹೋಗ್ಬೇಕು, ಟ್ರೈಲರ್ ಅನ್ನು ಅವಶ್ಯಕತೆ ಮಾತ್ರ ಉಪಯೋಗಿಸಬೇಕು, ಅನವಶ್ಯಕವಾದ ಲಗೇಜ್ ತಗೊಂಡು ಹೋಗಬಾರದು. ಹೌದೌದು. ಎಲ್ಲ ಅಂಶಗಳನ್ನು ನಾವು ಗಮನಿಸಿದಾಗ ಅದು ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಮಾಡಿ. ರೈತ ಬಾಂಧವರೇ, ತಮಗೆ ಈ ಟ್ರ್ಯಾಕ್ಟರ್ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪ್ರಸನ್ನ ಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆಯನ್ನು ಬರ್ಕೊಳ್ಳಿ, ಹೇಳ್ತೀನಿ, 9902 90956 56. ಇನ್ನೊಂದ್ಸರಿ ಹೇಳ್ತೀನಿ, 9902 90956 56. ಡಾಕ್ಟರ್ ಪ್ರಸನ್ನ ಕುಮಾರ್ ಅವರೇ, ನಮ್ಮ ರೈತ ಬಾಂಧವರು ಸಾಕಷ್ಟು ವ್ಯಯ ಮಾಡಿ ಟ್ರ್ಯಾಕ್ಟರನ್ನು ಕೊಂಡುಕೊಳ್ತಾರೆ, ಭಾಳ ಆಸೆಪಟ್ಟು ಕೊಂಡುಕೊಳ್ತಾರೆ. ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು ಅದನ್ನು ಚೆನ್ನಾಗಿ ಅವರು ಉಪಯೋಗ ತಗೊಂಡಾಗ ಅವರು ಆರ್ಥಿಕವಾಗಿ ಅಭಿವೃದ್ಧಿ ಆಗಬಹುದು ಅನ್ನುವಂಥ ವಿಚಾರದೊಂದಿಗೆ ನಮ್ಮ ಸಂದರ್ಶನ ಮುಗಿಸೋಣ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಟ್ರ್ಯಾಕ್ಟರ್ ನಿರ್ವಹಣೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಎಂಜಿನಿಯರಿಂಗ್ ಸಹ ಪ್ರಾಧ್ಯಾಪಕರಾದ ಬಿ ಪ್ರಸನ್ನ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗದಲ್ಲಿ ಸಂಜೆ 7 ಗಂಟೆಗೆ ಸೋಯಾ ಅವರೆ ತಳಿಗಳು ಮತ್ತು ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಟಿ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳುವಿರಿ. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಕರ್ನಾಟಕ, ಬೆಂಗಳೂರು ಮುಖ್ಯವಾಹಿನಿ. ದೇಶದ ಅಭಿವೃದ್ಧಿಯಲ್ಲಿ ಸಮಾನವಾಗಿ ಪಾಲ್ಗೊಳ್ಳುವ ಹಕ್ಕು ಹೆಣ್ಣು ಮಕ್ಕಳಿಗಿದೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಸಮಾಜದ ಕರ್ತವ್ಯ. ಆದ್ದರಿಂದ ಹೆಣ್ಣು ಮಗುವನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ. ಕೇಳಿ ಎಲ್ರೂ ಜಾಗೃತರಾಗಿ, ಹನಿ ನೀರನ್ನು ವ್ಯರ್ಥ ಪೋಲು ಮಾಡಬೇಡಿ. ನೀರನ್ನು ಬಳಸುವಷ್ಟೇ ಕಾಳಜಿ ಅದರ ಪುನರ್ಬಳಕೆ ಬಗೆಗೂ ಇರಲಿ. ಕೇಳ್ರಪ್ಪೋ ಕೇಳಿ, ನೀರನ್ನು ಎಚ್ಚರದಿಂದ ಬಳಸಿ. ಹನಿ ನೀರು ಬಂಗಾರ.